ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಮ್ಮ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ. ಇದು ಇವತ್ತಿನ ಕಾರ್ಯಕ್ರಮದ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಆಗಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದಿದ್ದಾರೆ ರಸಗೊಬ್ಬರ ಮತ್ತು ಸಸ್ಯ ಸಂರಕ್ಷಣಾ ವಿಭಾಗದ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಎಚ್ ಕೆಂಪೇಗೌಡ ಅವರು. ಕೆಂಪೇಗೌಡ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ತೆ ತಿಮ್ಮಪ್ಪ ಗೌಡ್ರೆ. ಎಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ನಾನು ನಮಸ್ಕಾರವನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆಯನ್ನು ಕೇಳ್ರಿ, ಉತ್ತರವನ್ನು ಪಡ್ಕೊಳ್ರಿ. ಡಾಕ್ಟರ್ ಕೆಂಪೇಗೌಡ ಅವರು ತಮಗೆ ಮಾಹಿತಿಯನ್ನ ಮಾಡಿಕೊಡ್ತಾರೆ. ನಮ್ಮ ಫೋನ್ ಸಂಖ್ಯೆಗಳು ತಾವು ಕರೆ ಮಾಡಬೇಕಂದ್ರೆ ಬರ್ಕೊಳ್ರಿ. ಫೋನ್ ಸಂಖ್ಯೆ ಈ ರೀತಿ ಇವೆ: 22370477477. ಇನ್ನೊಂದು ಫೋನ್ ಸಂಖ್ಯೆ 22370488 22370488 ಎಸ್ಟಿಡಿ ಕೋಡ್ ಸಂಖ್ಯೆ 080. ಹಾಗಿದ್ರೆ ಬನ್ನಿ, ಇವತ್ತಿನ ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ಪ್ರಶ್ನೆಯನ್ನು ಕೇಳ್ರಿ. ಡಾಕ್ಟರ್ ಕೆಂಪೇಗೌಡ ಅವರೇ, ಈಗ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸಸ್ಯ ಸಂರಕ್ಷಣೆ ಯೋಜನೆ ಅಡಿ ನಮ್ಮ ರೈತರಿಗೆ ಯಾವ್ಯಾವ ಸೌಲಭ್ಯ ರಾಜ್ಯ ಸರ್ಕಾರದ ವತಿಯಿಂದ ಸಿಗುತ್ತೆ ಅದನ್ನ ಸಂಕ್ಷಿಪ್ತವಾಗಿ ಹೇಳಿ, ಆಮೇಲೆ ನಮ್ಮ ಕರೆಯನ್ನ ತೆಗೆದುಕೊಳ್ಳೋಣ. ನಮಸ್ತೆ ತಿಮ್ಮಪ್ಪ. ವಿಶೇಷವಾಗಿ ತಾವು ಕೇಳ್ತಾ ಇದ್ದೀರಾ ಸಸ್ಯ ಸಂರಕ್ಷಣೆ ಯೋಜನೆ ಅಡಿ ರೈತರಿಗೆ ಏನೆಲ್ಲ ಸವಲತ್ತು ಸಿಗ್ತಾ ಇದೆ ಅಂತ ಹೇಳಿ. ಜೈವಿಕ ಕೀಟನಾಶಕಗಳು ಮತ್ತೆ ಜೈವಿಕ ನಿಯಂತ್ರಕಗಳನ್ನ ನಾವು ಒಂದು ಈ ಯೋಜನೆ ಅಡಿ ವಿತರಣೆ ಮಾಡ್ತಾ ಇದ್ದೇವೆ. ಹಾಗೆ ಸುರಕ್ಷಿತ ಕೀಟನಾಶಕಗಳ ಬಳಕೆ ಹಾಗೂ ಬೀಜೋಪಚಾರ ಔಷಧಗಳನ್ನು ವಿತರಣೆ ಮಾಡ್ತೇವೆ. ಕೃಷಿ ಪರಿಕರಗಳ ಗುಣ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮವನ್ನು ಇದರಲ್ಲಿ ಹಮ್ಮಿಕೊಂಡಿದ್ದೇವೆ. ಅವಶ್ಯಕತೆಗೆ ಅನುಗುಣವಾಗಿ ಕೀಟ ಮತ್ತೆ ರೋಗ ನಿರ್ವಹಣೆಗೆ 50% ರಿಯಾಯಿತಿ ದರದಲ್ಲಿ ಸಸ್ಯ ಸಂರಕ್ಷಣೆ ಔಷಧಗಳನ್ನು ಕೂಡ ವಿತರಣೆ ಮಾಡ್ತಾ ಇದ್ದೇವೆ. ಕೀಟನಾಶಕಗಳು. ಓಕೆ, ಈಗ ಒಂದು ಕರೆ ತೆಗೆದುಕೊಳ್ಳೋಣ. ಹಲೋ ಕೃಷಿರಂಗ, ಹೆಸರು ಹೇಳ್ತಾರೆ ಅಲ್ಲಿಂದ? ಹಲೋ, ನಮಸ್ಕಾರ. ನಮಸ್ಕಾರ, ಮೈಸೂರಿಂದ ಗೊತ್ತಾಯ್ತು. ಹೆಸರು ಹೇಳಿ ಸರ್, ಎಲ್ಲಿಂದ? ನಮಸ್ಕಾರಗಳು. ಕೇಳಿ ಪ್ರಶ್ನೆ. ಸರ್, ನನ್ನ ಪ್ರಶ್ನೆ ಭತ್ತದ ಬೇಸಾಯದಲ್ಲಿ ಬರುವ ಮುಖ್ಯ ರೋಗಗಳು ಯಾವುದು, ಕೀಟಗಳು ಯಾವುದು, ಅದನ್ನ ನಿವಾರಣೆ ಮಾಡಲು ಯಾವ ರೀತಿ ಅಂತ ನನ್ನ ಪ್ರಶ್ನೆ. ಆಯ್ತು, ಕೇಳ್ತಾ ಇರಿ. ಮಧುಶೆಟ್ರೆ, ವಿಶೇಷವಾಗಿ ತಾವು ಕೇಳ್ತಾ ಇದ್ರೆ ಭತ್ತದ ಬೆಳೆಗೆ ಬರ್ತಕ್ಕಂಥ ರೋಗ ಮತ್ತು ಕೀಟಗಳು ಯಾವುವು, ಅವಾಗ ನಿರ್ವಹಣೆ ಮಾಡಬೇಕಂತೆ. ಭತ್ತದಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಅಂತಂದ್ರೆ ಹಳದಿ ಕಾಂಡ ಕೊರಕ ರೋಗ, ಹುಳುಗಳಲ್ಲಿ ಕೀಟಗಳಲ್ಲಿ ಹಳದಿ ಕಾಂಡ ಕೊರಕ, ಕಂದು ಜಿಗಿಗಳು ಮತ್ತೆ ಗರಿ ಮಡಸು ಹುಳು, ತೆನೆ ತೆಗಣೆ, ಇಂಥವು ಇವು ನಾಲ್ಕು ಪ್ರಮುಖವಾದಂತಹ ಕೀಟಗಳು. ಹಾಗೇನೆ ರೋಗಗಳಲ್ಲಿ ಬುಂಡಾನು ಅಂಗಮಾರಿ ರೋಗ ಗೊತ್ತಿರ್ಬೇಕು, ಅಂಗಮಾರಿ ರೋಗ ಅಂತ ಬರ್ತದೆ. ಮತ್ತೆ ಕಪ್ಪು ಚುಕ್ಕೆ, ಕಂದು ಚುಕ್ಕೆ ರೋಗ, ಊದುಬತ್ತಿ ರೋಗ, ಬೆಂಕಿ ರೋಗ, ಕುತ್ತಿಗೆ ರೋಗ, ಹೀಗೆ ಈ ತರದ ಪ್ರಮುಖ ರೋಗಗಳು ನಾವು ಭತ್ತದಲ್ಲಿ ಕಾಣ್ತೇವೆ. ಇಂತಹ ಸಂದರ್ಭ ಬಂದಾಗ ಬಹಳ ಮುಖ್ಯವಾಗಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಭತ್ತದಲ್ಲಿ ಬೀಜೋಪಚಾರವನ್ನು ಮಾಡಿ ಬಿತ್ತನೆ ಮಾಡಿದ್ರೆ, ಸಸಿ ಮಡಿ ಮಾಡಿದ್ರೆ ಈ ಭತ್ತದಲ್ಲಿ ಬರ್ತಕ್ಕಂಥ ರೋಗಗಳನ್ನು ವಿಶೇಷವಾಗಿ ಚುಕ್ಕೆ ರೋಗ ಮತ್ತೆ ಅಂಗಮಾರಿ ರೋಗಗಳ ಬುಂದಾಣ ಇವೆಲ್ಲನೂ ಕೂಡ ನಾವು ಪ್ರಾರಂಭಿಕ ಹಂತದಲ್ಲೇ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದಲ್ಲದೆ ಇದು ಮೀರಿ ಏನಾದರೂ ನಿಮಗೆ ನಾಟಿ ಮಾಡುವ ಸಂದರ್ಭದಲ್ಲಿ ಅಥವಾ ಸಸಿ ಮಡಿ ಸಂದರ್ಭದಲ್ಲಿ ಇಂಥ ರೋಗ ಅಥವಾ ಕೀಟ ಕಂಡು ಬಂದಲ್ಲಿ ಮೊದಲು ತಾವು ಮಾಡಬೇಕಾಗಿರೋದು ಕೃಷಿ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕ ಮಾಡಬೇಕು ಅಥವಾ ಹತ್ತಿರದ ವಿಜ್ಞಾನಿಗಳು, ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳನ್ನು ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡ್ಕೊಂಡು ಯಾವ ರೋಗ ಮತ್ತು ಕೀಟ ಇದೆ ಅಂತ ತಿಳ್ಕೊಂಡು ಅದಕ್ಕೆ ಸರಿಯಾದಂತಹ ಔಷಧಿಯನ್ನ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರದಲ್ಲಿ ಬಹುತೇಕ ಈ ಭತ್ತಕ್ಕೆ ಬೇಕಾಗಿರ್ತಕ್ಕಂಥ ನಿಮ್ಮ ಭಾಗದಲ್ಲಿ ವಿಶೇಷವಾಗಿ ಮೈಸೂರು ಮಂಡ್ಯ ಈ ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಸಂಪರ್ಕ ಕೇಂದ್ರಗಳು ಕೂಡ ರೋಗ ಮತ್ತು ಕೀಟಕ್ಕೆ ಏನು ಔಷಧಿಗಳು ಬೇಕಾಗ್ತದೆ ಅದನ್ನ ನಾವು ಮೊದಲೇ ಪೂರ್ವಭಾವಿಯಾಗಿ ಶೇಖರಣೆ ಮಾಡಿರ್ತೇವೆ. ಅದನ್ನ ರಿಯಾಯಿತಿ ದರದಲ್ಲೂ ಕೂಡ ತಂತಿ ಮಸಾಪುರಗಳ ಯಾವುದೇ ತಂತಿ ಮಕಾಪ್ ಅಂತಂದ್ರೆ ನಿಮ್ಗೆ ಲೋಕಲ್ ಅಲ್ಲಿ ಏನು ಕೇಳ್ತಾ ಇದ್ರೆ ಬೆಂಕಿ ಹೋಗೋಣ ನೀವ್ ಹೇಳೋದು? ಅಲ್ಲ ಬಟ್ಟದಲ್ಲೇ ತಂತಿ ಮಸಾಪ್ ಕಜ್ಜಿ ರೀತಿ ಬಂದ್ಬಿಡ್ತಾ ಬಟ್ಟದಲ್ಲಿ ಅಂತ ಯಾವ ಊದು ಭತ್ತ ಅಂತ ಊದು ಭತ್ತ ಊದು ಭತ್ತ ನಿಮ್ಮ ಭಾಗದಲ್ಲಿ ಮೈಸೂರು ಭಾಗದಲ್ಲಿ ಊದು ಭತ್ತ ರೋಗ ಬರುವಂತ ಪ್ರಮೇಯ ಬಹಳ ಕಡಿಮೆ. ಊದ್ಬತ್ತಿ ರೋಗ ಅದು ಸಾಧಾರಣವಾಗಿ ಬೀಜದಿಂದ ಬರುವಂತ ರೋಗ ಆಗಿರೋದ್ರಿಂದ ನೀವು ಬೀಜೋಪಚಾರ ಔಷಧಿಯನ್ನ ಮಾಡ್ಬೇಕಾಗ್ತದೆ. ಮೊದಲನೇದಾಗಿ ಬೀಜೋಪಚಾರ ಔಷಧಿಯನ್ನ ಬೀಜ ತಗೊಂಡು ಹೋಗುವಾಗ್ಲೇನೆ ನಮ್ಮ ಬೀಜಕ್ಕೆ ಏನು ಔಷಧಿ ಬೇಕಾಗ್ತದೆ ಅದನ್ನ ಒಂದು ಪಾಕೆಟ್ ಅಲ್ಲಿ ಇಟ್ಟಿರ್ತಾರೆ, ಅದನ್ನ ಸಿಂಪರಣೆ ಮಾಡಿ ಬೀಜೋಪಚಾರವನ್ನು ಮಾಡಿ ನೀವು ಸಸಿ ಮಾಡಿ ತಯಾರು ಮಾಡ್ಕೊಳ್ಬೇಕು. ಅರ್ಥ ಆಯ್ತಾ? ಅದು ನೀರಿನ ಕೂಡ ನಿಮ್ಗೆ ರೋಗ ಬಂದಿತ್ತು ಅಂತ ಹೇಳಿ ಕಡ್ಡಾಯವಾಗಿ ರೈತ ಸಂಪರ್ಕ ಕೇಂದ್ರ ಅಧಿಕಾರಿಗಳ ಸಂಪರ್ಕ ಮಾಡಿ ರೋಗ ನಾಶಕಗಳನ್ನ ಪಡ್ಕೊಳ್ಬೇಕಾಗ್ತದೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನ ನೋಡೋಣ. ಹಲೋ ಕೃಷಿರಂಗ, ರಾಜ್ಯವ್ಯಾಪಿ ನೇರ ಪ್ರಸಾರ, ಹೆಸರೇಳಿ, ಎಲ್ಲಿಂದ? ನಾವು ಇಲ್ಲಿ ರಾಯಬಾಗದಿಂದ ಭೀಮರಾವ್ ಕೊಕ್ಕಟ್ಟೆ ಮಾತಾಡಿದ್ರಿ. ಕೇಳಿ ಭೀಮರಾವ್ ಅವರೇ, ನಮ್ದು 7-8 ತಿಂಗಳು ಕಬ್ಬು ಐತ್ರಿ, ಡೊಳ್ಳಿ ಹುಳ ಹಾಕೈತ್ರಿ. ಹ್ಮ್ರಿ, ಅದಕ್ಕೆ ಏನ ಮಾಡ್ಬೇಕ್ರಿ? ಕಬ್ಬು ಹೇಳಿ. ಕಬ್ಬು ಕಬ್ಬಿನಲ್ಲೂ ಕೂಡ ಬಹಳ ಮುಖ್ಯವಾಗಿ ಸಾಕಷ್ಟು ಪ್ರದೇಶದಲ್ಲಿ ಇವತ್ತು ನಮ್ಮ ಕಬ್ಬು ಬೆಳೆ ಇದೆ. ವಿಶೇಷವಾಗಿ ಸುಳಿ ಕೊರಕ ಮತ್ತೆ ಆದಿ ಸುಳಿ ಕೊರೆಯುವ ಹುಳು, ಬೆಣ್ಣೆ ಹುಳು, ಬಿಳಿ ಹುಳು, ಬಿಳಿ ಉಣ್ಣೆ ಹುಳು, ಹಾಗೆ ಗೊಣ್ಣೆ ಹುಳುಗಳು ಪ್ರಮುಖವಾಗಿ ಕಂಡು ಬರ್ತವೆ. ಗೊಣ್ಣೆ ಹುಳು ಕಂಡು ಬಂದಂತ ನಿಮ್ಗೆ ಗೊಣ್ಣೆ ಹುಳು ಎನ್ನುವುದನ್ನ ಫಸ್ಟ್ ಮೊದಲನೇ ಖಾತ್ರಿ ಪಡಿಸಿಕೊಳ್ಬೇಕಾಗುತ್ತೆ. ನಿಮ್ಗೆ ಯಾವ್ದು ರೈತ ಸಂಪರ್ಕ ಕೇಂದ್ರದ ಮೂಲಕ ಕ್ಲೋರೋಪೈರಿಪಾಸ್ ಅನ್ನುವಂತ ಔಷಧಿ ಸಾಧಾರಣವಾಗಿ ಲಭ್ಯ ಇರ್ತದೆ, ಶೇಖರಣೆ ಮಾಡಿರ್ತಾರೆ. ನೀವು ರೈತ ಸಂಪರ್ಕ ಮೂಲಕ ಹೋಗಿ ಲಭ್ಯ ಇರ್ತಕ್ಕಂಥ ಔಷಧಿಗಳನ್ನ ಪಡ್ಕೊಂಡು ನೀವು ಸಿಂಪರಣೆ ಮಾಡಬಹುದು. ಡ್ರಂಚಿಂಗ್ ಮಾಡ್ಬೇಕಂತ ಹೇಳ್ತೀವಿ, ಗೊಣ್ಣೆ ಉಳಿಯಿತು ಅಂತಂದ್ರೆ ಮಣ್ಣಿಗೆ ವಿಶೇಷವಾಗಿ ಪ್ರತಿ ಕಬ್ಬಿಗೆಲ್ಲ ಕಬ್ಬಿನ ಬೇರು ಚೆನ್ನಾಗಿ ನೆನೆಯುವ ಹಾಗೆ ಕ್ಲೋರೋಪೈರಿಪಾಸ್ ಅನ್ನ ನೀವು ಬಳಕೆ ಮಾಡಬೇಕಾಗ್ತದೆ. ನೋಡಿ, ನಮಸ್ಕಾರ ಸರ್. ನಮಸ್ಕಾರ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ನಮಸ್ಕಾರ. ನಮಸ್ಕಾರ, ಹೆಸರು ಹೇಳಿ ಸರ್. ಎಲ್ಲಿಂದ ಸರ್? ನಾನು ಕುಂದಾನಗರಿ, ಬೆಳಗಾವಿ ಜಿಲ್ಲೆ ರಾಘವ ತಾಲೂಕು ಮೂಳಕೋಡದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡ್ತಾರೆ. ಶಿವಲಿಂಗ ಅವರ, ಕೇಳಿ ಪ್ರಶ್ನೆ. ಅಂದ್ರೆ ಕೃಷಿ ಸಂಬಂಧಪಟ್ಟ ಕೇಳಿ. ಹೌದು, ಹೀಗೆ ಸಸ್ಯ ಸಂರಕ್ಷಣೆ ಮತ್ತು ಇವತ್ತಿನ ವಿಷಯ ಏನ್ರಿ ಅಂದ್ರೆ ನಾನು ಸರಿಯಾಗಿ ಕೇಳಬೇಕಾಗಿದೆ ಅಂದ್ರೆ ಕರೆಂಟ್ ಇದ್ದಿದ್ದಿಲ್ಲ ಸರ್ ನಿನ್ನೆ ಮೊನ್ನೆ ಮಳೆ. ಹಿರೇಮಠ ಅವರು ಬರ್ಕೊಳ್ರಿ, ರಸಗೊಬ್ಬರ ಮತ್ತು ಸಸ್ಯ ಸಂರಕ್ಷಣೆಗೆ ಸಂಬಂಧಪಟ್ಟಾಗಿ ಪ್ರಶ್ನೆ ಕೇಳ್ಬಹುದು. ಸರ್, ನಾನು ಒಂದು ಪ್ರಶ್ನೆ ಅಂದ್ರೆ ರಸಗೊಬ್ಬರ ಮಾಡ್ರಿ, ರಸಗೊಬ್ಬರ ಹಾಕಿದ್ರೆ ಬೆಳೆದವ್ರೆ ಏನ ಆಯುರ್ವೇದಿಕವಾಗಿ ಕೆಲವೊಂದಿಷ್ಟು ಕಾಂಪೋಸ್ಟ್ ಗಳು ಬರ್ತಾ ಇದಾರೆ ಅವನ್ ಹಾಕ್ಬೇಕು, ನಾನು ರಸಗೊಬ್ಬರ ಹಾಕ್ಲೇಬೇಕು ಅಂತ ನನ್ನ ಪ್ರಶ್ನೆ. ಶಿವಲಿಂಗಯ್ಯ ಅವರೇ, ಆಕ್ಚುಲಿ ಇವತ್ತು ಇವತ್ತು ಸಬ್ಜೆಕ್ಟ್ ಇದ್ದಿದ್ದು ಸಸ್ಯ ಸಂರಕ್ಷಣೆ, ಇತ್ತಂದ್ರೆ ಇಲ್ಲ ತಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಏನಂತಂದ್ರೆ ಕೃಷಿ ವಿಧಾನಗಳಲ್ಲಿ ನೀವು ಆಧುನಿಕ ಬೇಸಾಯ ಪದ್ಧತಿಯನ್ನು ಬಳಕೆ ಮಾಡಿದ್ರೆ ಅಲ್ಲಿ ರಸಗೊಬ್ಬರ, ಸಸ್ಯ ಸಂರಕ್ಷಣೆ ಎಲ್ಲವನ್ನೂ ಬಳಕೆ ಮಾಡಕ್ಕೆ ಬರ್ತದೆ. ನೀವು ಸಾವಯವ ಕೃಷಿ ಪದ್ಧತಿಯಿಂದ ನಾವು ಬೇಸಾಯ ಮಾಡ್ತೀವಿ ಅಂತಂದಾಗ ಸಾವಯವ ತತ್ವಗಳಲ್ಲೂ ಕೂಡ ಇವತ್ತು ಬೆಳೆ ಬೆಳೀಲಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ಪಡ್ಕೊಂಡು ನೀವು ಮಾಡಬಹುದಾಗಿರ್ತದೆ. ಮತ್ತೀವ್ರಿ, ರಸಗೊಬ್ಬರ ಬಂದಲ್ಲಿ ಈ ಮಳ್ಳಿ ತಟ್ಟಿ ಗೊಬ್ಬರ ಹಾಕ್ತಾರ, ಅದ ಅದಷ್ಟು ಭೂಮಿಗೆ ಒಳ್ಳೇದು ಅಂತ ನನ್ನ ಪ್ರಶ್ನೆ. ಈ ರಸಗೊಬ್ಬರ ಮತ್ತೆ ಸಾವಯವ ಗೊಬ್ಬರಗಳ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ರೈತ ಸಂಪರ್ಕ ಕೇಂದ್ರದ ಮೂಲಕ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಪಡ್ಕೊಳ್ಳಿ. ಇವತ್ತಿನ ಪ್ರಶ್ನೆ ಇರುವಂತದ್ದು, ಸಾಕಷ್ಟು ಫೋನ್ಗಳು ಬರ್ತಾ ಇದಾವೆ, ಈ ಸಸ್ಯ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ರೋಗ ಮತ್ತು ಕೀಟಕ್ಕೆ ಸಂಬಂಧಪಟ್ಟಂತ ಸಬ್ಜೆಕ್ಟ್ ಅನ್ನು ಇವತ್ತು ನಾವು ಮಾತಾಡ್ತಾ ಇದ್ದೇವೆ. ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ನಮಸ್ತೆ ಸರ್. ನಮಸ್ಕಾರ ಸರ್, ಹೆಸರೇಳಿ ಸರ್. ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಗ್ಗೆ ಪ್ರಶ್ನೆ ಸರ್. ಓಕೆ, ಅದೇ ಸರ್, ಅದೊಂದು ಅದು ಸುಳಿ ಕೋಲೆ ರೋಗ ಬಂದು ತೆಂಗಿನ ಮರ ಸಾಯುವುದು ಏಕೆ ಸರ್? ಅದನ್ನು ತಡೆಗಟ್ಟುವುದು ಹೇಗೆ? ಸುಳಿ ಕೊಳೆ ರೋಗ ತೆಂಗಿನ ಮರಕ್ಕೆ ಬಂದಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ತಾವು ಹತ್ತಿರದ ತೋಟಗಾರಿಕಾ ಇಲಾಖಾ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಅದು ಸುಳಿ ಕೊಳೆ ರೋಗ ಯಾವ್ದಿಂದ ಬಂದಿದೆ ಅನ್ನೋದನ್ನ ಸರಿಯಾಗಿ ಗಮನಿಸಿ ಅರ್ಥ ಮಾಡಿಕೊಂಡು ಔಷಧಿಯನ್ನು ಸಿಂಪಡಣೆ ಮಾಡಬೇಕಾಗುತ್ತೆ. ಅದು ತುಂಬಾ ಅದು ವೈಜ್ಞಾನಿಕ ಪದ್ಧತಿಯಲ್ಲಿ ಸುಳಿಗೆ ನೀವು ಗೋಡ ದ್ರವಣ ಅಥವಾ ಕ್ಲೋರೋಪೈ ನಮ್ಮ ಸಿಒಸಿ ಅಂತ ಬರ್ತದಲ್ಲ, ಕಪರಾಕ್ಸಿ ಕ್ಲೋರೈಡ್, ಅದನ್ನು ಬಳಕೆ ಮಾಡಬಹುದು. ಅದನ್ನು ನಿಖರವಾಗಿ ನೀವು ಅರ್ಥ ಮಾಡಿಕೊಂಡೇ ಇದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಅದಕ್ಕಾಗಿ ತೋಟಗಾರಿಕೆ ಸತ್ತು ಏನಂದ್ರೆ ಅದು ನಾವು ಬಟ್ಟೆಗೆ ಹಾಕುವ ಹುಳಕಾಯಿ ಅಂತಲೋ ಅದು ಹಾಕಿದ್ರೆ ತಡೆ ಆಗುತ್ತದೆ ಅಂತ ಹೇಳಿದ್ರು. ನಾವು ಅದು ಹಾಕಿದ್ದೇವೆ ಸರ್, ಅದು ಆದ್ರೂ ಸಹ ಅದೆಲ್ಲ ಮರ ಸತ್ತು ಹೋಯ್ತು. ನೀವು ಹಾಗೆ ಮಾಡ್ಬೇಡ್ರಿ, ನಿಮ್ಮ ಹತ್ತಿರದ ತೋಟಗಾರಿಕಾ ಇಲಾಖಾ ಅಧಿಕಾರಿಗಳು ಅಥವಾ ವಿಜ್ಞಾನಿಗಳನ್ನ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಜ್ಞಾನಿಗಳಿರ್ತಾರೆ, ತೋಟಗಾರಿಕೆ ವಿಷಯಕ್ಕೆ ಸಂಬಂಧಪಟ್ಟ ತಜ್ಞರು ಇರ್ತಾರೆ, ಅವ್ರನ್ನ ಕರ್ಕೊಂಡು ಹೋಗಿ ನಿಮ್ಮ ತೋಟ ತೋರಿಸಿ ನಂತರ ನಿಮ್ಮ ಜಮೀನಿನ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋದು ಉತ್ತಮ ಅಂತ ನಾನು ಹೇಳಿದ್ದಕ್ಕೆ. ನಾವು ನಮ್ಮ ಊರಿನ ತೋಟಗಾರಿಕೆ ಹೋಗಿದ್ದೆ, ಅದು ಡೀಸೆಲ್ ಪಂಪ್ ತಕೊಳ್ಳಿಕ್ಕೆ ಮಾತಾಡ್ಲಿಕ್ಕೆ, ಅವರು ನನಗೆ ಏನು ಸಲಹೆ ಕೊಡಲಿಲ್ಲ ಸರ್, ನಿಮಗೆ ಆಗುದಿಲ್ಲ, ನೀವು ಕರೆಂಟ್ ವಿದ್ಯುತ್ ಶಕ್ತಿ ಕೊಡಿ ಅಂತ ಹೇಳಿದ್ದು. ನಮ್ಗೆ ಅದು ಎರಡು ವಯರ್ ಇದಿರುದು ಮನೆಯಲ್ಲಿ, ಇದು ಅದು ನಮ್ಗೆ ಆಗುತ್ತದೆ. ಅದು ನಾನು ಹೋಗಿ ಹಿಂದೆನೆ ಬಂದೆ. ಗೊತ್ತಾಯ್ತು. ಇವತ್ತಿನ ಪ್ರಶ್ನೆ ಇರುವಂತದ್ದು ಕೃಷಿ ಇಲಾಖೆಯಲ್ಲಿ ಬರ್ತಕ್ಕಂತ ಪ್ರಮುಖ ಬೆಳೆಗಳು ಅಂದ್ರೆ ಕೃಷಿ ಬೆಳೆಗಳ ಬಗ್ಗೆ ಕೇಳಿದ್ರು. ಮೊನ್ನೆ ನಿಮಗೆ ಡೀಸೆಲ್ ಪಂಪ್ ಬಗ್ಗೆ ಕೇಳಿದ್ದೆ, ಕೃಷಿ ಅಧಿಕಾರಿ ಬಗ್ಗೆ ಹತ್ರ ಹೋಗಿ ಅಂತ ಹೇಳಿದ್ರಿ. ನಾನು ಹೋದೆ ಅಲ್ಲಿ ಮರುದಿವಸ, ಅವ್ರು ನನಗೆ ಏನೋ ಹೇಳಿ ಸಾಗ ಹಾಕಿದ್ರು. ನನಗೆ ಅದು ಡೀಸೆಲ್ ಪಂಪ್ ಅದು ನಿಮಗೆ ಅದು ಆಗುದಿಲ್ಲ, ಅದು ಕೈಯಲ್ಲಿ ಒತ್ತು ಬೇಕು, ನೀವು ಕರೆಂಟ್ ಇದ್ದು ಹಾಕಿ ಹಾಗೆ ಹೀಗೆ ಅಂತ ಹೇಳಿದ್ರು. ನಿಮ್ ನಂಬರ್ ಕೊಡಿ ಸರ್. ಸೂರ್ಯನ ಶಾಖದಿಂದ ಒಂದು ಪಂಪ್ ಬರ್ತದಲ್ಲ, ಅದು ಸಿಕ್ಕಿದ್ರು ಆಗಬಹುದು ಸರ್. ಸೋಲಾರ್ ಸೋಲಾರ್ ಅಂದ್ರೆ ನಮ್ಗೆ ಹೇಳಿದ್ದಲ್ಲ ಬಾವಿ, ನಮಗೆ ಉಂಟು ಅದು, ನಮ್ಗೆ ಒಂದು ಎರಡು ವೈರ್ ಕರೆಂಟ್ ಇರುದು, ನಮ್ಮ ಹಳ್ಳಿಯಲ್ಲಿ ಇರುದಲ್ಲ, ಅದಕ್ಕೆ ನಮಗೆ ಅದಾದ್ರೆ ಸಿಕ್ಕಿದ್ರು ಆಗ್ತಿತ್ತು ಅಂತ. ನಿಮ್ಮ ನಂಬರ್ ಕೊಟ್ರೆ ನಾವು ನಿಮ್ಮ ತೋಟಗಾರಿಕಾ ಇಲಾಖೆಗೆ ವರ್ಗಾವಣೆ ಮಾಡಬಹುದು, ಪ್ರಯತ್ನ ಪಡಬಹುದು. ನಾವು ಸೋಲಾರ್ ಪಂಪ್ ಕೊಡಿಸ್ತೀರಾ, ನಾನು ನಂಬರ್ ಕೊಡ್ತೀನಿ ನಿಮ್ಗೆ. ಇಲ್ಲ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮ್ಗೆ ಗೊತ್ತಿಲ್ಲದ ವಿಷಯ ಮಾತಾಡಕ್ಕಾಗಲ್ಲ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ ಬಗ್ಗೆ ಪ್ರಶ್ನೆಯನ್ನು ಕೇಳಿ. ಹಲೋ, ಹೆಸರು ಹೇಳಿ ಸರ್, ಎಲ್ಲಿಂದ? ಹೇಳಿ, ಮಾತಾಡಿ ಮಾತಾಡಿ. ಬಾಲಕೋಟ್ ಜಿಲ್ಲಾ ಬೆಳಗ್ಗೆ ತಾಲೂಕು ಖಾತ್ರಿ ತಿಂಡರಿ. ನಾವೊಂದು 4 ಎಕರೆ ಗೊಂಜಲ ಹಾಕಿದ್ರಿ ಸರ್. ಗೋವಿಂದೋಳ ಹಾಕಿದ್ರಿ, ರೇಡಿಯೋ ಸೆಟ್ ದೂರ ಇಡಿ. ದೂರ ಇಡ್ರಿ, ನಿಮ್ ಹೆಸರು ಬಿಂದಪ್ಪ ಬೋದ್ ಅಂತ್ರಿ. ಆಯ್ತು, ಪ್ರಶ್ನೆ ಕೇಳಿ. ರೇಡಿಯೋ ಸೆಟ್ ದೂರ ಇಟ್ರಿ. ದೂರ ಇಟ್ಟು ಬೇಡ್ರಿ, ಅದಕ್ಕೆ ಅದು ಕೆಂಪ ಸುಳಿ ಬಿಳಕೈತ್ರಿ, ಸುಳಿಗೆ ಕೆಂಪು ಗತ ಮಾತ್ರಿ. ಹೇಳ್ತೀನಿ, ತಮ್ಮ ಕೊನೆಗೂ ರೇಡಿಯೋ ಸೆಟ್ ದೂರ ಇಡಕ್ ತಯಾರಿ ಇಲ್ಲ ನೀವು. ಆಗ್ಲಿ, ನಿಮ್ಮ ಪ್ರಶ್ನೆ ನಮ್ಗೆ ಅರ್ಥ ಆಗಿದೆ, ಉತ್ತರ ನಾವು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ವಿಶೇಷವಾಗಿ ತಾವು ದೂರ ಇಟ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಜೋಳಕ್ಕೆ ವಿಶೇಷವಾಗಿ ಕುಂಕುಮ ರೋಗ ಅಥವಾ ತುಕ್ಕು ರೋಗ ಅಂತ ಹೇಳಿ ಬಂದಿರಬಹುದು ನೀವು ಹೇಳುವಂತ ಒಂದು ಸಿಂಪ್ಟಮ್ಸ್ ಹೇಳಿದ್ರೆ. ಇದಕ್ಕೆ ಮೊದಲು ನೀವು ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು ಅಥವಾ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳನ್ನು ಸಂಪರ್ಕ ಮಾಡಿ ನಿಮ್ದು ಒಂದು ನೀವು ಹೋಗ್ಬೇಕಾದ್ರೆ ಅಲ್ಲಿಗೆ ಒಂದು ನಿಮ್ಮ ಸ್ಯಾಂಪಲ್ ತಗೊಂಡಿದ್ರು ಆಗುತ್ತೆ. ನೀವೇನು ರೈತನ ಅಧಿಕಾರಿಗಳನ್ನು ನಿಮ್ಮ ಜಮೀನಿಗೆ ಕರ್ಕ ಬರ್ಬೇಕಂತ ಇಲ್ಲ, ಅದನ್ನ ನೋಡಿದ್ರು ಕೂಡ ಗೊತ್ತಾಗ್ತದೆ. ಅದನ್ನ ನೋಡಿ ಅವರು ನಿಮ್ಗೆ ಏನು ಔಷಧಿ ಮಾಡಬಹುದು ಅಂತೇಳಿ ಶಿಫಾರಸು ಮಾಡ್ತಾರೆ. ಅದ್ರ ಪ್ರಕಾರ ನೀವು ಔಷಧಿನ ಸಿಂಪಡಣೆ ಮಾಡಬಹುದಾಗಿರುತ್ತೆ. ಆಗ್ಬೋದಲ್ಲ, ಧನ್ಯವಾದಗಳು. ಮುಂದಿನ ಕಡೆ ನೋಡೋಣ. ಹಲೋ ಕೃಷಿ ನೇರ ಪ್ರಸಾರ ಕಾರ್ಯಕ್ರಮ, ಡಾಕ್ಟರ್ ಕೆಂಪೇಗೌಡ ಅವರು. ಈಗ ನಾವು ಏನು ಸೌಲಭ್ಯ ಸಿಗುತ್ತೆ ಈ ಒಂದು ಸಸ್ಯ ಸ್ವಚ್ಛ ಮಾಡ್ತಾ ಇದ್ವಿ ಮಾತಾಡ್ತಾ ಇದ್ವಿ, ಅವಶ್ಯಕತೆಗೆ ಅನುಗುಣವಾಗಿ ನಾನು ಹೇಳಿದೆ 50%. ಹೆಸರು ಹಲೋ ಕೇಳಿ ಕೇಳಿ. ಹೆಸರು ಎಲ್ಲಿಂದ? ನಮಸ್ತೆ ಸರ್. ನಮಸ್ಕಾರ ಸರ್, ನಾನು ಶಿವಲಿಂಗ ಹಿರೇಮಠ ರಾಘವೇಂದ್ರ ಸರ್, ಕಾಲ್ಕತ್ತಾ ಹೆಸರು. ಕಬ್ಬಿನ ಬೆಳೆ ಈ ಸಲ ಅದು ಗಣ್ಣುಳ ಆದ್ರು ಸರ್. ಹಂಗ ಕಬ್ಬಿನ ಹುಳಿಗೆ ಗಣ್ಣುಳ ಆಗಬಾರ್ದು ಅಂತ ಏನಾದ್ರೂ ಮುಂಜಾಗ್ರತೆ ಕ್ರಮ ಇದ್ದಾಗ ಹೇಳ ಸರ್ ಪ್ಲೀಸ್. ಮುಂಜಾಗ್ರತೆ ಕ್ರಮ ಮಾಡ್ಬೇಕು ಅಂತಂದ್ರೆ, ನೀವು ನಾಟಿ ಮಾಡುವಂತ ಸಂದರ್ಭದಲ್ಲೇನೆ ಭೂಮಿ ನಮ್ಮ ಭೂ ಪ್ರದೇಶದಲ್ಲಿ ಏನಾದರೂ ಇಂತರ ಬೊನ್ನೆ ಉಳಿದ ಕಾಟ ಜಾಸ್ತಿ ಇತ್ತು ಅಂತಂದ್ರೆ ಪೂರ್ವಭಾವಿಯಾಗಿ ನೀವು ವಿಜ್ಞಾನಿಗಳನ್ನು ಸಂಪರ್ಕ ಮಾಡಿ ಏನ್ ಟ್ರೀಟ್ಮೆಂಟ್ ಮಾಡಬಹುದು ಅಂದ್ರೆ ಡ್ರಂಚಿಂಗ್ ಮಾಡ್ಬೇಕಾಗ್ತದೆ, ಇಡೀ ಜಮೀನಿಗೆ ಡ್ರಂಚಿಂಗ್ ಮಾಡ್ಬೇಕಾಗುತ್ತೆ. ಅದನ್ನ ನಾವು ಸಡನ್ ಆಗಿ ಹೆಚ್ಚು ಹಾನಿಕಾರಕ ಸಸ್ಯ ಸಂರಕ್ಷಣೆಗೆ ನಾವು ಹೆಚ್ಚು ರೆಕಮೆಂಡ್ ಮಾಡೋದಿಲ್ಲ. ಹಾಗಾಗಿ ನೀವು ಅಂತಹ ನಿರಂತರ ಪ್ರತಿ ವರ್ಷನೂ ಕೂಡ ನಿಮ್ಗೆ ಗೊಂದಲಗಳು ಬರುವಂತ ಪ್ರದೇಶನೇ ಆಗಿತ್ತು ಅಂತಂದ್ರೆ ಖಂಡಿತವಾಗ್ಲೂ ಕೂಡ ನೀವು ಇದರ ಬಗ್ಗೆ ಪರ್ಯಾಯ ಬೆಳೆ ಬಗ್ಗೆ ಏನಾದ್ರು ಚಿಂತನೆ ಮಾಡಬೇಕಾಗುತ್ತೆ. ಹಾಗಿದ್ರೆ ಖಂಡಿತವಾಗ್ಲೂ ಕೂಡ ನೀವು ಕೃಷಿ ವಿಜ್ಞಾನಿಗಳನ್ನ ಅಥವಾ ಕೃಷಿ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಇರ್ತಕ್ಕಂಥ ಸಮಸ್ಯೆಗೆ ಪರಿಹಾರ ಅಂದ್ರೆ ಮುಂದಿನ ಬೆಳೆಗಳಿಗೆ. ನಾನು ಹೇಳ್ತೀನಿ ಕೇಳ್ರಿ, ಮುಂದಿನ ಬೆಳೆ ನೀವು ಬೆಳಿಬೇಕು ಅಂತಂದ್ರೆ ಅಲ್ಲಿ ನಿಜವಾಗ್ಲೂ ಅದು ಆ ಮಣ್ಣು ಸೂಕ್ತವಾಗಿ ಇದೆಯಾ ಕಬ್ಬಿನ ಬೆಳೆಗೆ ಇಲ್ಲವ ಅನ್ನೋದನ್ನ ಫಸ್ಟ್ ನಿರ್ಧಾರ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಹೇಳಿದ್ದು ವಿಜ್ಞಾನಿಗಳನ್ನು ಸಂಪರ್ಕ ಮಾಡಿ ಅವರ ರೆಕಮೆಂಡೇಶನ್ ಆಧಾರದ ಮೇಲೆ ನೀವು ಬೆಳೆಯನ್ನು ನಿರ್ವಹಣೆ ಮಾಡಬೇಕು. ಅಥವಾ ನೀವು ಕಬ್ಬೆ ಬೆಳಿಬೇಕು ಅಂತಂದ್ರೆ ಏನ್ ಮಾಡಬಹುದು ಅಂತ ಶಿಫಾರಸ್ ಮಾಡ್ತಾರ ಅವರು. ಅರ್ಥಾಯ್ತಾ? ಸೊ ಖಂಡಿತವಾಗ್ಲೂ ಕೂಡ ನೀವು ರೈತ ಸಂಪರ್ಕ ಕೇಂದ್ರ ಹೌದು, ಈ ಸೀಸನ್ ವೇರಿಯೇಷನ್ ಆದಾಗ ಬರಬಹುದು, ಬರಬಾರ್ದು ಅಂತ ಇಲ್ಲ. ಆಮೇಲೆ ನಿರಂತರವಾಗಿ ಕಬ್ಬು ಬೆಳೆಯುವಂತ ಪ್ರದೇಶದಲ್ಲಿ ಇಂತಹ ಸಮಸ್ಯೆಗಳು ಬರ್ತವೆ. ಅದು ಯಾವುದೇ ಬೆಳೆ ಇರಬಹುದಾಗಿರ್ಲಿ, ಒಂದು ಬೆಳೆ ಒಂದು ಅದಕ್ಕೊಂದು ಅದಕ್ಕೆ ಏನಾಗ್ತೇನೆ ನಾವು 3-4 ವರ್ಷ ಆದ್ಮೇಲೆ ಆಕ್ಚುಲಿ ಒಂದು ಬೆಳೆ ಬದಲಾವಣೆ ಮಾಡಬೇಕು. ಬೆಳೆ ಬದಲಾವಣೆ ಮಾಡಲಿಲ್ಲ ಅಂತಂದ್ರೆ ಗ್ಯಾಪ್ ಕೊಟ್ಟರೆ ಬರಬಾರ್ದು. ಹಾಗೂ ಬರ್ತಾ ಇದೆ ಅಂತಂದ್ರೆ ನೀವು ಅಲ್ಲಿ ಮಣ್ಣಿನಲ್ಲಿ ನಿರಂತರವಾಗಿ ಕೀಟ ಜಾಸ್ತಿ ಉಲ್ಬಣ ಆಗಿದೆ ಅಂತ ಅರ್ಥ. ಅದಕ್ಕೆ ಸ್ವಲ್ಪ ಹೆಚ್ಚಿನ ಟ್ರೀಟ್ಮೆಂಟ್ ಬೇಕಾಗ್ತದೆ. ದಯವಿಟ್ಟು ವಿಜ್ಞಾನಿಗಳನ್ನ ಸಂಪರ್ಕ ಮಾಡಿ. ಇಲ್ಲ ಅಂದ್ರೆ ತಾವು ಈ ಮಾಗಿ ಉಳಿಮೆ ಮಾಡ್ತಾರಲ್ಲ ಆತರ ಮಾಡಿ ನೋಡಿ, ಡೀಪ್ ಆಗಿ ಮಾಡಿ ನೋಡಿ ಅಲ್ಲ ಬೇಸಿಗೆನಲ್ಲಿ ಮುಂಗಾರು ಹಂಗಾಮಿಗೆ ಪ್ರಾರಂಭದಲ್ಲೇ ಮಳೆ ಬರುತ್ತಲ್ಲ ಮುಂಗಾರು ಹಂಗಾಮ, ಅದಕ್ಕಿಂತ ಮೊದಲೇ ನೀವು ಡೀಪ್ ಪ್ಲೋ ಅಂತ ಹೇಳ್ತಾರೆ ಮಾಗಿ ಉಳುಮೆ ಮಾಡಬೇಕು. ಮಾಗಿ ಉಳುಮೆ ಮಾಡಿ ಆ ಭೂಮಿ ಒಳಗಿರತಕ್ಕಂಥ ಎಗ್ ಸಮೇತ ಅಂದ್ರೆ ಮೊಟ್ಟೆ ಸಮೇತ ಸೂರ್ಯನ ಶಾಖ ಹೊರಗಡೆ ಬಂದು ಸಾಯ್ತಾರೆ. ಮಾಡಿದ್ರು ಬರ್ತಾ ಇದೆ ಅಂತ ಅಂದ್ರೆ ಟ್ರೀಟ್ಮೆಂಟ್ ಮಾಡ್ಬೇಕಾಗತ್ತೆ ಮಣ್ಣಿಗೆ. ಅದನ್ನ ಕಡ್ಡಾಯವಾಗಿ ವಿಜ್ಞಾನಿಗಳ ಒಂದು ಸೂಚನೆ ಮೇರೆಗೆ ನೀವು ಮಾಡೋದು ಒಳ್ಳೇದು. ಆಯ್ತಾ? ಕರಿಮಣಿಗೆ ಧನ್ಯವಾದಗಳು. ಓಕೆ, ಮುಂದಿನ ಕರೆ ನೋಡೋಣ. ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕ ಈ ಬಗ್ಗೆ ಪ್ರಶ್ನೆ ಅಂತ ಕೇಳಿ. ಹಲೋ. ಹಾಗೆ ನಾವು ಹೇಳ್ತಾ ಇದ್ವಿ ಈ ರೈತರಿಗೆ ಸೌಲಭ್ಯದ ಬಗ್ಗೆ. ಇನ್ನೊಮ್ಮೆ ಸಂಕ್ಷಿಪ್ತವಾಗಿ ಎಲ್ಲಾ ಬೆಳೆಗಳ ಬಗ್ಗೆನು ಏನೇನು ಸೌಲಭ್ಯ ಇದೆ ಅದನ್ನೇ ಹೇಳಿ ಕೆಂಪೇಗೌಡ ಅವರೇ. ಸಸ್ಯ ಸಂರಕ್ಷಣೆ ಮತ್ತು ಕೀಟನಾಶಕ ಯೋಜನೆಯಲ್ಲಿ ವಿಶೇಷವಾಗಿ ಜೈವಿಕ ಕೀಟನಾಶಕಗಳು ಮತ್ತು ಜೈವಿಕ ನಿಯಂತ್ರಕಗಳನ್ನ ನಾವು ರೈತ ಸಂಪರ್ಕ ಕೇಂದ್ರದ ಮೂಲಕ ಸಹಾಯಧನದಲ್ಲಿ ವಿತರಣೆ ಮಾಡ್ತೇವೆ. ಹಾಗೆ ಬೀಜೋಪಚಾರ ಮತ್ತೆ ಸುರಕ್ಷಿತ ಕೀಟನಾಶಕ ಬಳಕೆ ಕುರಿತು ಪ್ರತಿ ರೈತ ಸಂಪರ್ಕ ಕೇಂದ್ರದಲ್ಲೂ ಒಂದು ತರಬೇತಿ ಅಂದ್ರೆ ವರ್ಷ ಪೂರ್ತಿ ಸರಿಸುಮಾರು ನಮ್ಮಲ್ಲಿ 741 ರೈತ ಸಂಪರ್ಕ ಕೇಂದ್ರ. ಪ್ರತಿ ರೈತ ಸಂಪರ್ಕ ಕೇಂದ್ರದ ಮೂಲಕ ರೈತರಿಗೆ ಆಯ್ದ ಪ್ರದೇಶದಲ್ಲಿ ತರಬೇತಿಯನ್ನು ಹಮ್ಮಿಕೊಳ್ತೇವೆ. ಹಾಗೆ ಏನು ಅದು ವಿಷಯ ತಾವೇ ಆಯ್ಕೆ ಮಾಡ್ತೀರಾ ಅಥವಾ ಇದು ಸುರಕ್ಷಿತ ಕೀಟನಾಶಕ ಬಳಕೆನೆ ಆಗ್ತದೆ ಅಂತಂದ್ರೆ ನಮ್ಮ ರೈತ ಬಾಂಧವರಲ್ಲಿ ಸುರಕ್ಷಿತ ಕೀಟನಾಶಕಗಳ ಬಳಕೆಯ ಬಗ್ಗೆ ಮಾಹಿತಿ ಕೊರತೆ ಕಂಡು ಬಂದಿದೆ ಅನ್ನುವಂತ ಮನಗಂಡಂತ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದೆ. ಅಂದ್ರೆ ಹೆಚ್ಚು ಹೆಚ್ಚು ರಾಸಾಯನಿಕಗಳನ್ನು ಬಳಕೆ ಮಾಡೋದು ಕಡಿಮೆ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಹೇಗೆ ಸುರಕ್ಷಿತ ಕೀಟನಾಶಕಗಳನ್ನ ನಾವು ಬಳಕೊಳ್ಬೇಕು ಅದನ್ನು ನಾವು ಹೊಂದ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ತರಬೇತಿಯನ್ನು ಕೊಡ್ತೇವೆ. ಇನ್ನೊಂದು ಈಗ ಈ ಸಮಗ್ರ ಕ್ರೀಡೆ ತಗೊಳ್ಳೋಣ. ಹಲೋ. ಹಲೋ, ನಮಸ್ತೆ. ಹೆಸರು ಹೇಳಿ, ಎಲ್ಲಿಂದ? ಸರ, ನಿಮ್ದು ಧಾರವಾಡ ಜಿಲ್ಲೆ ಕಲ್ಗಡಿ ತಾಲೂಕು ಬೀರಹಳ್ಳಿಯಿಂದ ಪಕ್ಕೀರಪ್ಪ ಯುವಿ ಅಂತ ರೈತ ಸರ. ಕೇಳಿ ಪಕ್ಕೀರಪ್ಪ ಅವರೇ. ಸರ, ಅದು ನಮ್ಮ ಕಬ್ಬಿನ ಬೆಳೆಗೆ ಕಾಡಿ ಹೋಗ ಕಾಣ್ಬಿಟ್ಟು ರೀ, ಅದು ಸುಮಾರು 4 ತಿಂಗಳು ಬೆಳೆ ಇದ್ದಾಗ ಅದು ಅಲ್ಲೇ ಕಾಣಿಸ್ತಾ ಇರೋದು ಸರ್. ಅದಕ್ಕೆ ಅದು ಬರ್ಲಿಕ್ಕೆ ಕಾರಣ ಏನು ಮತ್ತೆ ಅದ್ರ ಹತೋಟಿ ಕ್ರಮ ಹೇಳಿ ಸರ್. ಹೇಳ್ತೇವೆ. ಹ್ಮ್ ಸರ್. ಕಬ್ಬಿನ ಬೆಳೆಗೆ ಅನಾನಸ್ ರೋಗ ಅಥವಾ ಮತ್ತೆ ಕಾಡಿಗೆ ರೋಗಗಳು ಇವು ಸಾಧಾರಣವಾಗಿ ಕಬ್ಬಿನ ಬೆಳೆಯಲ್ಲಿ ನಿರಂತರವಾಗಿ ಇರಬಹುದು. ಆದ್ರೆ ಇದು ಹೆಚ್ಚು ಹೆಚ್ಚು ಪ್ರದೇಶದಲ್ಲಿ ಬರೋದಿಲ್ಲ. ಆದಾಗ್ಯೂ ಕೂಡ ಇಂತಹ ರೋಗ ಬರ್ತಾ ಇದೆ ಅಂತಂದ್ರೆ ಬಹುಶಃ ನೀವು ಬಳಕೆ ಮಾಡ್ತಕ್ಕಂತ ಬಿತ್ತನೆ ಅಂದ್ರೆ ಕಬ್ಬನ್ನ ನೀವು ಬಿತ್ತನೆಗೆ ಬಳಕೆ ಮಾಡ್ತಿರಲ್ಲ, ಅದರ ಆಯ್ಕೆ ಬಹಳ ಪ್ರಮುಖ. ನೀವು ಮಾಡುವಂತ ನಾಟಿಗೆ ಬಳಕೆ ಮಾಡ್ತಕ್ಕಂತ ಈ ಕಬ್ಬು ಏನಿದೆ ಅದು ತಳಿ ಒಂದೇ ಅಲ್ಲ, ನೀವು ಆಯ್ಕೆ ಮಾಡಿದ ತಳಿನಲ್ಲೂ ಕೂಡ ರೋಗ ಇಲ್ಲದೇ ಇರತಕ್ಕಂತ ಪ್ರದೇಶದಿಂದ ನೀವು ಬಿತ್ತನೆ ಬೀಜವನ್ನು ಬಳಕೆ ಮಾಡಿ ಬಿತ್ತನೆ ತುಂಡುಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ನೀವು ಬಹುಶಃ ಆ ತುಂಡು ಆಯ್ಕೆ ಮಾಡೋದು ತಪ್ಪಾದ್ರೆ ಖಂಡಿತವಾಗ್ಲೂ ಇಂಥ ಸಮಸ್ಯೆಗಳು ಬರ್ತವೆ. ಇದು ಮೊದಲನೇದು. ಎರಡನೇದು, ನೀವು ಏನು ನಾಟಿ ಮಾಡ್ತೀರ ಕಬ್ಬನ್ನ ಭೂಮಿನಲ್ಲಿ ಅವಾಗ ಕಡ್ಡಾಯವಾಗಿ ಟ್ರೀಟ್ಮೆಂಟ್ ಮಾಡಬೇಕು. ಸೀಡ್ ಟ್ರೀಟ್ಮೆಂಟ್ ಅಂತ ನಾನು ಭತ್ತಕ್ಕೆ ಬೀಜೋಪಚಾರ ಹೇಗೆ ಮಾಡ್ತೀವೋ ಹಾಗೇನೆ ಕಬ್ಬಿಗೂ ಕೂಡ ಕಬ್ಬಿನ ತುಂಡುಗಳಿಗೂ ಕೂಡ ನಾವು ಬೀಜೋಪಚಾರವನ್ನು ಮಾಡಿ ಬಳಕೆ ಮಾಡಿದ್ರೆ ಇಂತಹ ಸಮಸ್ಯೆಯನ್ನು ಪರಿಹಾರ ಕಂಡುಕೊಳ್ಳಿ. ಕ್ಲೋರೋಪೇರಿಪಾಸ್ ಬರುವಂತದ್ದು ಸಾಧಾರಣವಾಗಿ ಏನಾದರೂ ಹುಳುಗಳು ಬಾಧೆ ಇದ್ರೆ ಅಂಥದ್ದಕ್ಕೆ ಮಾತ್ರ ಸಮಸ್ಯೆ ಬರ್ತದೆ. ರೋಗಕ್ಕೆ ಬೇರೆ ಇನ್ನೊಂದು ಔಷಧಿ ಇರ್ತದೆ. ಕಾರ್ಬೋಫಿರಾನ್ ಇಂಥದನ್ನ ಬಳಕೆ ಮಾಡ್ಬೇಕಾಗತ್ತೆ. ಕಾರ್ಬೋಫಿರಾನ್ ಅಲ್ಲ, ದಯವಿಟ್ಟು ನಮ್ಮ

ಹೋಗುತ್ತೆ ಮಗಳೋರ ದಂಡಿಗೋ, ಹಾಲು ಹೋಗುತ್ತೆ ಮಗಳೋರ ದಂಡಿಗೋ, ಕೇಳು ಎನ್ನ ನಿನಗೆಂತ ಮುಗುಲೂರ ದಂಡೇಲು ಕೇಳು ಎಲ್ಲ ಮಗನೇ, ನಿನಗೆಂತ ಮುಗುಲೂರ ದಂಡೇಲು, ನಿನಗೆಂತ ಮುಗುಲೂರ ದಂಡೇಲು, ದಂಡಿಗೋದೋರಿಲ್ಲ ಬಂದೋರಿಲ್ಲವೋ, ನಿನಗೆಂತ ಮುಗುಲೂರ ದಂಡೇಲು, ದಂಡಿಗೋದೋರಿಲ್ಲ ಬಂದೋರಿಲ್ಲವೋ, ಿಲ್ಲ ಬಂದೋರಿಲ್ಲವೋ, ತೊಡಿಯ ಮೇಲೆ ಕುಳ್ಳೇಸ ಕಂಡಾಳೋ, ದಂಡಿಗಾದರಿಲ್ಲ ಬಂದೋರಿಲ್ಲವೋ, ತೊಡಿಯ ಮೇಲೆ ಕುಳ್ಳೇಸ ಕಂಡಾಳೋ, ತೊಡಿಯ ಮೇಲೆ ಕುಳ್ಳೇಸ ಕಂಡೇರೆ, ಹಾಲ ಕುಡಿಯೋ ಮಗನೇ ಲಂದಾಳೋ, ತೊಡಿಯ ಮೇಲೆ ಕುಳ್ಳೇಸ ಕಂಡೇರೆ, ಹಾಲ ಕುಡಿಯೋ ಮಗನೇ ಅಂದಾಳು, ಹಾಲ ಕುಡಿಯೋ ಮಗನೇ, ಕೈ ಗಂಜೆ ಮುಡಿಯ ಬಿಚ್ಚಾಳು, ಹಾಲ ಕುಡಿಯೋ ಮಗನೇ ಅಂದೇಳೆ, ಕಟ್ಟಿ ಗಂಜೆ ಮುಡಿಯ ಬಿಚ್ಚಾಳು, ಕಟ್ಟಿ ಗಂಜೆ ಮುಡಿಯ ಬಿಚ್ಚೇರೆ, ಕಡಗಣ್ಣಲೆ ಕಣ್ಣೀರು ಬಿಡುವಾಳು, ಕಟ್ಟಿ ಗಂಜೆ ಮುಡಿಯ ಬಿಚ್ಚೇರೆ, ಕಡಗಣ್ಣಲೆ ಕಣ್ಣೀರು ಬಿಡುವಾಳು. ಯಮನ ಒಂದು ಯಮನ ಪಟ್ಟಣೋ, ಯಮನ ಒಂದು ಯಮನ ಪಟ್ಟಣೋ, ಯಮನ ಒಂದು ಯಮನ ಪಟ್ಟಣೋ, ಯಮನ ಒಂದು ಯಮನ ಪಟ್ಟಣೋ, ಯಮನ ಒಂದು ಯಮನ ಪಟ್ಟಣೋ, ಯಮನ ಒಂದು ಪಟ್ಟಣ ಕೊಡುವಾಗ, ಯಮನ ಒಂದು ಯಮನ ಪಟ್ಟಣೋ, ಯಮನ ಒಂದೇ ಪಟ್ಟಾಣ ಕೊಗುವಾಗೆ, ಯಮನ ಒಂದೇ ಪಟ್ಟಾಣ ಕೊಗುವಾಗೆ, ತಾಯಿನ ಬರ ತಂದೇನ ಬರ ಕೊಗುವಾಗೆ, ತಾಯಿನ ಬರ ತಂದೇನ ಬರ, ತಾಯಿನ ಬರ ತಂದೇನ ಬರ, ಯಮನ ಒಂದೇ ಪಟ್ಟಾಣ ಕೊಗುವಾಗೆ, ಯಮನ ಒಂದೆ ಪಟ್ಟಾಣ ಕೊಗುವಾಗೆ, ಯಮನ ಒಂದೆ ಪಟ್ಟಾಣ ಕೊಗುವಾಗೆ, ಒಂದು ಬರ ಬಳಗೆ ನಬರಾವು, ಯಮನ ಒಂದೆ ಪಟ್ಟಾಣ ಕೊಗುವಾಗೆ, ಒಂದು ಬರ ಬಳಗೆ ನಬರಾವು, ಒಂದು ಬರ ಬಳಗೆ ನಬರಾವು, ಯಮನ ಒಂದೆ ಪಟ್ಟಾಣ ಕೊಗುವಾಗೆ, ಯಮನ ಒಂದೇ ಪಟ್ಟಾಣ ಕೊಗುವಾಗೆ, ಯಮನ ಒಂದೇ ಪಟ್ಟಾಣ ಕೊಗುವಾಗೆ, ತುಂಬು ಬರ ಸುಗುರೇನು ಬರಾವು, ಯಮನ ಒಂದೇ ಪಟ್ಟಾಣ ಕೊಗುವಾಗೆ, ತುಂಬು ಬರ ಸುಗುರೇನು ಬರಾವು, ತುಂಬು ಬರ ಸುಗುರೇನು ಬರಾವು, ಯಮನ ಒಂದೇ ಪಟ್ಟಾಣ ಕೊಗುವಾಗೆ, ಯಮನ ಒಂದೇ ಪಟ್ಟಾಣ ಕೊಗುವಾಗೆ, ಯಮನ ಒಂದೇ ಪಟ್ಟಾಣ ಕೊಗುವಾಗೆ, ನಿಂತು ಬರೋದೇನು ಬರಾವು, ಯಮನ ಒಂದೇ ಪಟ್ಟಾಣ ಕೊಗುವಾಗೆ, ನಿಂತು ಬರ ರಟ್ವೇನು ಬರಾವು, ನಿಂತು ಬರ ರಟ್ವೇನು ಬರಾವು, ಯಮನ ಒಂದೇ ಪಟ್ಟಾಣ ಕೊಗುವಾಗೆ, ನಿಂತು ಬರ ರಟ್ವೇನು ಬರಾವು, ಯಮುನ ಒಂದೇ ಪಟ್ಟಾಣ ಕೊಗುವಾಗೆ ಯಮುನ ಒಂದೇ ಪಟ್ಟಾಣ ಕೊಗುವಾಗೆ ಅಣ್ಣಿರ ತಮ್ಮೇ ನಬುರವು ಪಟ್ಟಾಣ ಕೊಗುವಾಗೆ ಅಣ್ಣಿನ ಬರ ತಮ್ಮೇ ನಬುರವು ಅಣ್ಣಿನ ಬರ ತಮ್ಮೇ ನಬುರವು ಯಮುನ ಒಂದೇ ಪಟ್ಟಾಣ ಕೊಗುವಾಗೆ ಅಣ್ಣಿನ ಬರ ತಮ್ಮೇ ನಬುರವು ಯಮುನ ಒಂದೇ ಪಟ್ಟಾಣ ಕೊಗುವಾಗೆ ಯಮುನ ಒಂದೇ ಪಟ್ಟಾಣ ಕೊಗುವಾಗೆ ಚೆನ್ನಿಗೆ ಮುನ ಮಡದೆ ನಬುರವು ಯಮುನ ಒಂದೇ ಪಟ್ಟಾಣ ಕೊಗುವಾಗೆ ಬೆನ್ನಿಗೆ ಬಲ ಮಡದೆ ನಬುರವು ಬೆನ್ನಿಗೆ ಬಲ ಮಡದೆ ನಬುರವು ಯಮುನ ಒಂದೇ ಪಟ್ಟಾಣ ಕೊಗುವಾಗೆ ಬೆನ್ನಿಗೆ ಬಲ ಮಡದೆ ನಬುರವು ಯಮುನ ಒಂದೇ ಪಟ್ಟಾಣ ಕೊಗುವಾಗೆ ಯಮುನ ಒಂದೇ ಪಟ್ಟಾಣ ಕೊಗುವಾಗೆ ನಾಮಿ ಮಡಿದ ದಾರಿನ ಗಂಟೆಲು ಯಮುನ ಒಂದೇ ಪಟ್ಟಾಣ ಕೊಗುವಾಗೆ ನಾಮಿ ಮಡಿದ ದಾನ ಧರ್ಮವೋ ನಾಮಿ ಮಡಿದ ಬುದ್ಧಿನ ಗಂಟೆಲು